ಪ್ರತಿ ಕ್ವಿಂಟಲ್ಗೆ ಸುಮಾರು ಒಂದು 5,000 ರಿಂದ 6,000 ರೂಪಾಯಿ ಮಾರುಕಟ್ಟೆ ದರ ಇರುತ್ತೆ. ಸೊ ಇಲ್ಲಿ ಈಗ ನಮ್ಮ ದೇವನಹಳ್ಳಿಯಲ್ಲಿ ಒಂದು ಧನಲಕ್ಷ್ಮಿ ಅಂತ ಹೇಳಿ ಆಯಿಲ್ ಮಿಲ್ ಇದೆ ಸರ್. ಸೊ ಅಲ್ಲಿ ಸುಮಾರು ಅವರು 4 ರಿಂದ 4.5 ಟನ್ ಪ್ರತಿ ದಿನಕ್ಕೆ ಕ್ರಷ್ ಮಾಡ್ತಾರೆ. ಓಹೋ, ಅಂದ್ರೆ ದೊಡ್ಡ ಪ್ರಮಾಣದ ಕೆಲಸ ಇದೆ ಅಲ್ಲಿ. ಅವರು ಎಕ್ಸ್ಕ್ಲೂಸಿವ್ ಆಗಿ ಈ ಹರಳೆಣ್ಣೆಯನ್ನೇ ತೆಗಿಲಿಕ್ಕಂತೇನೆ ಒಂದು ದೊಡ್ಡ ಫ್ಯಾಕ್ಟರಿ ಹಾಕಿದ್ದಾರೆ. ಅವರು ಈಗ ಅನಂತಪುರ, ಗದ್ವಾಲು, ಆಮೇಲೆ ಈ ಕಡೆ ಬೇರೆ ತಮಿಳ್ನಾಡಿಗೆಲ್ಲ ಹೋಗಿ ಅರಳು ಬೀಜಗಳನ್ನ ಪರ್ಚೇಸ್ ಮಾಡ್ಕೊಂಡ್ಬಂದು ಗೋಡನ್ ಅಲ್ಲಿ ಸ್ಟೋರ್ ಮಾಡಿ ಪ್ರತಿ ದಿನನೂ ಆ ಮಷಿನ್ ರನ್ ಆಗ್ತಾ ಇರುತ್ತೆ. ಅಂದ್ರೆ ಅಷ್ಟು ಆ ಎಣ್ಣೆ ಅರಳೆಣ್ಣೆಯನ್ನ ಅವರು ಗುಜರಾತಿಗೆ ಕಳಿಸಿಕೊಡ್ತಾರೆ. ಆಮೇಲೆ ಇನ್ನು ಕೆಲವು ಮೈಸೂರ್ ಸ್ಯಾಂಡಲ್ ಸೋಪ್ ಇಂಡಸ್ಟ್ರಿಗಾಗ್ಲಿ ಈಗ ಬೇರೆ ಬೇರೆ ರಂಗದಲ್ಲೂ ಕೂಡ ಬೇಡಿಕೆ ಇರೋದ್ರಿಂದ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಬೇರೆ ಬೇರೆ ಫಾರ್ಮ್ಗಳು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅವರನ್ನ ನಮ್ಮ ಒಂದು ಅರಳು ಬೇಸಾಯ ಒಂದು ಗ್ರೂಪ್ ಮಾಡ್ಕೊಂಡಿದೀವಿ, ವಾಟ್ಸ್ಆಪ್ ಗ್ರೂಪ್ ಇದೆ ನಮ್ದು. ಸೊ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವ್ರನ್ನು ಕೂಡ ಆಡ್ ಮಾಡಿದೀವಿ. ಈಗ ರೈತರು ಅರಳು ಬೆಳೆದರೆ ಇರ್ತಾರೆ, ಅವರು ಕೂಡ ಸರ್ ನಮ್ಮ ಕ್ವಿಂಟಲ್ ಇದೆ ಅಂತ ಹೇಳಿದ್ರೆ ಅವರು ಡೈರೆಕ್ಟ್ ಆಗಿ ಮಿಲ್ಗೆ ಅವ್ರಿಗೆ ಕರೆ ಮಾಡಿಕೊಂಡು ಬೆಲೆಯ ಬಗ್ಗೆ ವಿಚಾರಿಸಿ ಅಲ್ಲೇ ಕೂಡ ರೈತರು ಕೊಡಬಹುದು. ತುಂಬಾ ಸಂತೋಷ ಡಾಕ್ಟರ್ ಹೆಮ್ನೂರ್ ಅವರೇ. ತಾವು ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಒಬ್ಬ ಹಿರಿಯ ವಿಜ್ಞಾನಿಗಳಾಗಿ ಹರಳು ಗಿಡ ಅಥವಾ ಹರಳು ಬೇಸಾಯ, ಹರಳೆಣ್ಣೆ ಬೇಸಾಯದ ಬಗ್ಗೆ ನಮ್ಮ ರೈತರಿಗೆ ಕುತೂಹಲ ಭರಿತವಾದ ಒಂದು ತಮ್ಮ ಅನುಭವವನ್ನು ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ ತಮ್ಮ ಜೊತೆಗೆ ಸಂಪರ್ಕ ಮಾಡ್ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳಿ. ನಾನು ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿನಲ್ಲಿ ಅರಳು ತಳಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ಪ್ರಯೋಜನೆಯ ಮುಖ್ಯಸ್ಥನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರೈತರು ನನ್ನ ದೂರವಾಣಿ ಸಂಖ್ಯೆಯನ್ನ ಬರ್ಕೊಂಡು ತಾವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ದೂರವಾಣಿ ಸಂಖ್ಯೆ 9844317135. ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, 9844371335. ಧನ್ಯವಾದಗಳು. ಇದುವರೆಗೆ ಹರಳು ಬೆಳೆಯ ಬೇಸಾಯ ಕ್ರಮಗಳು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ GKVKಯ ತಳಿ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದ ಡಾ ಯಮನೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಕೇಳೋಣ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮಜಿ ಯೋಜನೆ ಕುರಿತು ಹಿರಿಯ ಪತ್ರಕರ್ತೆ ಚಂದನಾ ಎಲ್ ಅವರಿಂದ ಮಾಹಿತಿ. ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದನ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಳೋದು, ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೇನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲೇ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನು ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗತ್ತೆ ಅಂತ ನೀವು ಕೇಳುವುದಾದ್ರೆ ಕೆರೆ ಹಳ್ಳ ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರಬಹುದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರಬಹುದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಗಳನ್ನು ಕಟ್ಟೋದ್ರಿಂದ ಆಗಿರಬಹುದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರಬಹುದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನು ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಳಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನು ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳೋದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗ ಹೇಗೆ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗಿದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ. ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಇದುವರೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಹಿರಿಯ ಪತ್ರಕರ್ತೆ ಚಂದನಾ ಎಲ್ ಅವರಿಂದ ಮಾಹಿತಿ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಕೇಳೋಣ ಭಜನೆ ಪದವನ್ನು.